ಅವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಆರೋಗ್ಯ ಕುರಿತಂತೆ ನಮಗೆಲ್ಲ ಬಹಳ ಅವಶ್ಯಕವಾಗಿ ಬೇಕಾದಂತ ಮಾಹಿತಿ ಬೇಕಾಗಿದೆ. ಯಾಕಂದ್ರೆ ಇವತ್ತು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರೆ. ಅಂದ್ರೆ ಬರದಂಗೆ ತಡೆಯೋದೆ ಬಹಳ ಉತ್ತಮವಾದ ವಿಧಾನ. ಇಲ್ಲಾಂದ್ರೆ ಎಕ್ಸ್ರೇ ಸ್ಕ್ಯಾನಿಂಗ್ ಅಲ್ಟ್ರಾ ಸ್ಕ್ಯಾನಿಂಗ್ ಸಾಕಷ್ಟು ಪರೀಕ್ಷೆಗಳು ಇದೆಲ್ಲ ಇರ್ತದೆ. ಅದಕ್ಕೆ ನೀವು ಅದನ್ನೆಲ್ಲ ಅದರಿಂದ ದೂರ ಇರಬೇಕು ಅಂದ್ರೆ ಒಂದಿಷ್ಟು ಆರೋಗ್ಯ ಶೈಲಿಯನ್ನು ನಾವು ರೂಢಿಸ್ಕೊಳ್ಬೇಕು. ಉತ್ತಮವಾಗಿ ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ ಆದರೆ ಹೇಗೆ ಆರೋಗ್ಯ ರಹಿತವಾಗಿರ್ಬೋದು. ಬೆಳಿಗ್ಗೆ ವಾಕಿಂಗು ಇರ್ಬೋದು, ಊಟವನ್ನು ತಕ್ಕ ಮಟ್ಟಿಗೆ ಸರಿಯಾಗಿ ಮಾಡುವಂಥದ್ದು, ಆಮೇಲೆ ವ್ಯಾಯಾಮ ಮಾಡುವಂಥದ್ದು, ಆಮೇಲೆ ಧನಾತ್ಮಕ ಆಲೋಚನೆ, ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡುವಂಥದ್ದು, ಇವೆಲ್ಲ ಮಾಡಿದರೆ ಖಂಡಿತವಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ನಮ್ಮೊಳಗೆ ಒಬ್ಬ ವೈದ್ಯ ಇದ್ದಾನೆ. ನಮ್ಮೊಳಗಿರೋ ವೈದ್ಯನಿಗೆ ನಾವು ಸರಿಯಾಗಿ ಅವಕಾಶ ಕೊಟ್ಬಿಟ್ರೆ ಬೇರೆ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ಆದರೆ ಹೊರಗಡೆ ಸಾಕಷ್ಟು ತಿಂಡಿ ತಿನ್ನೋದು ಜಾಸ್ತಿ ಆಗಿದೆ, ಆಮೇಲೆ ಅನಿಯಮಿತವಾಗಿ ಊಟ ಮಾಡೋದೇ ಶುಗರ್ಗೆ ಕಾರಣ ಅಂತ ಆಯುರ್ವೇದದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದೆ. ಮನೆಗೆ ಅಮ್ಮನೇ ಎಷ್ಟೋ ಔಷಧಿ ಮಾಡ್ಕೊಡ್ತಿದ್ಲು, ಗೃಹಿಣಿನಿ ಮನೆಯೊಳಗಿನ ಒಂದು ಚೂರ್ಣ ಆಮೇಲೆ ಶುಂಠಿ ಇದರಿಂದನೇ ಮಾಡ್ಕೊಡ್ತಿದ್ರು. ಹಾಗೆ ನೋಡಿದ್ರೆ ಈಗ ನಮ್ಗೆ ಅದರ ಅವಶ್ಯಕತೆ ಬಹಳ ಅದ ಆಯುರ್ವೇದ ಅಂತ ಹೇಳ್ತಾ. ಚರ್ಮದ ನಮ್ಮ ದೇಹದ ಅತಿ ದೊಡ್ಡವಾದ ಅಂಗ, ಒಂದು ಕಾಂತಿಯುತವಾಗಿ ಮತ್ತು ಆರೋಗ್ಯದಾಯಕ ಇಟ್ಕೊಳ್ಬೇಕು ಅಂದರೆ ಹೆಂಗೆ ನಾವು ನೋಡ್ಕೊಳ್ಬೇಕು? ಚರ್ಮದ ಮೂಲಕನೇ ನಮಗೆ ಎಷ್ಟೋ ರೋಗಗಳ ಒಂದು ಇರುವಿಕೆ ಗೊತ್ತಾಗ್ತದೆ, ಅದನ್ನು ಕೂಡ ಹೆಂಗೆ ಪತ್ತೆ ಹಚ್ಚಬೇಕು. ಒಟ್ಟಾರೆ ಆರೋಗ್ಯಯುತವಾದ ಚರ್ಮ ಬೇಕು ಅಂತಂದಾಗ ಆಯುರ್ವೇದ ಸ್ಪರ್ಶ ಯಾವ ರೀತಿ, ಆರೋಗ್ಯಮಯ ಚರ್ಮಕ್ಕೆ ಆಯುರ್ವೇದ ಸ್ಪರ್ಶ, ಈ ಕುರಿತಂತೆ ಇವತ್ತು ಡಾಕ್ಟರ್ ಪೂರ್ಣಿಮಾ ಬಿ ಅವರು ನಿಮಗೆ ಮಾಹಿತಿ ನೀಡಲಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಪೂರ್ಣಿಮಾ ಅವರನ್ನು ಸ್ವಾಗತ ಮಾಡ್ತಾ ಇದ್ದೆ. ನಮಸ್ಕಾರ ಡಾಕ್ಟರ್ ಪೂರ್ಣಿಮಾ ಅವರೇ, ಸ್ವಾಗತ ಸುಸ್ವಾಗತ. ನಮಸ್ಕಾರ. ಆರಂಭದೊಳಗೆ ಜೀವನ ಶೈಲಿ ಹೇಗೆ ಚೆನ್ನಾಗಿದ್ರೆ ನಮ್ದು ಆರೋಗ್ಯ ಚೆನ್ನಾಗಿರ್ತದೆ ಹೇಳ್ಬೋದು? ಆಯುರ್ವೇದದೊಳಗೆ ಹೆಲ್ದಿ ಸ್ಕಿನ್ ಹೆಲ್ದಿ ಯು ಅಂತ ಅಲ್ವಾ, ನಮ್ಮ ಆರೋಗ್ಯ ನಮ್ಮ ಕೈಲೇ ಇರ್ತದೆ. ಆಮೇಲೆ ನಮಗೆಲ್ಲ ಗೊತ್ತಿರುವಂಥ ಈ ತ್ವಚೆ ಅಥವಾ ಚರ್ಮ ನಮ್ಮ ದೇಹದ, ನೀವೇ ಹೇಳಿದಾಗೆ ಬಹು ದೊಡ್ಡ ಅಂಗ. ಹಾಗೂ ಆ ತ್ವಚೆ ನಮ್ಮ ಆರೋಗ್ಯವನ್ನು ಪ್ರತಿಫಲಿಸುತ್ತೆ. ನಮ್ಮ ಆರೋಗ್ಯ ಹೇಗಿದೆ ಅನ್ನೋದನ್ನು ನಮ್ಮ ತ್ವಚೆಯ ಮೂಲಕನೇ ನಾವು ತಿಳ್ಕೊಬೋದು. ಬೇಗ ಪೇಷಂಟಿಗೆ ನಾವು ಹಾಗೆ ಮಾಡ್ತೀವಿ, ದರ್ಶನದ ಪರೀಕ್ಷಾ ಅಂತ ಮಾಡ್ತೇವೆ. ಅಂದರೆ ಪೇಷಂಟ್ ನಮ್ಮ ಒಪಿಡಿಗೆ ಅಥವಾ ಕ್ಯಾಬಿನ್ಗೆ ಎಂಟ್ರಿ ಆದ ತಕ್ಷಣ ನಾವು ಅವ್ರನ್ನ ಒಂದು ದರ್ಶನ ತ ಅಂದರೆ ಅವರ ರೂಪ, ಅವರ ಚರ್ಮವನ್ನು ನೋಡಿ ಕೂಡ ಹೇಳ್ಬೋದು ಅವ್ರಿಗೆ ಯಾವ ರೀತಿ ಅಂದರೆ ಅಂದರೆ ರೋಗಿ ಆರೋಗ್ಯವಂತನಾಗಿದ್ದಾನಾ ಇಲ್ವಾ ಅಂತ ಹೇಳ್ಬೋದು. ಸೊ ಆಮೇಲೆ ನಮ್ಮ ಆಯುರ್ವೇದದಲ್ಲೂ ಕೂಡ ಹೇಳಿದೆ, ಆಯುಃ ಕಾಮನಮಾನೇನ ಧರ್ಮಾರ್ಥ ಸುಖ ಸಾಧನಂ ಆಯುರ್ವೇದೋಪದೇಶು ವಿಧೇಯ ಪರಮಾದರಹ ಅಂತ. ಅಂದರೆ ಈ ಯಾರು ಆಯುರ್ವೇದದಲ್ಲಿ ಹೇಳಿರುವಂತಹ ಉಪದೇಶಗಳನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಒಂದು ಗೌರವಯುತವಾಗಿ ಅವನ್ನು ಪಾಲನೆ ಮಾಡಿದರೆ ಸಂಪೂರ್ಣವಾಗಿ ಒಂದು ಉತ್ಕೃಷ್ಟವಾದ ಆರೋಗ್ಯವನ್ನು ಪಡಿಬಹುದು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಇವತ್ತು ಇದು ಸಾಮಾನ್ಯ ಆರೋಗ್ಯವನ್ನು ಹೇಗೆ ಅಚೀವ್ ಮಾಡೋದು ಅನ್ನೋದ್ರ ಜೊತೆಗೆ ತ್ವಚೆಯ ಆರೋಗ್ಯವನ್ನು ಕೂಡ ಹೇಗೆ ನಾವು ಕಾಪಾಡಿಕೊಳ್ಳಬಹುದು ಅನ್ನೋ ವಿಷಯದ ಬಗ್ಗೆ ನಾನು ಮಾತಾಡಲಿಕ್ಕೆ ಇಚ್ಛೆಪಡಿ. ಡಾಕ್ಟರ್ ಪೂರ್ಣಿಮಾ ಅವರೇ, ಚರ್ಮ ಒಂದು ವೈದ್ಯನಾಗಿ ಕೂಡ ಕೆಲಸ ಮಾಡುತ್ತೆ, ಒಳಗಿನ ಎಷ್ಟೋ ಹಾನಿಕಾರಕ ಅಂಶಗಳನ್ನು ಹೊರಗೆ ಹಾಕ್ತದೆ. ಆದರೆ ಇಷ್ಟು ವಿಸ್ಮಯಕಾರಿ ಚರ್ಮ ಇದೆಯಲ್ಲ, ಅದು ಖಂಡಿತವಾಗಿ ಕೂಡ ನಮ್ಮ ಆರೋಗ್ಯದ ಪ್ರತಿನಿಧಿತ್ವವನ್ನು ಮಾಡ್ತದೆ. ಎಲ್ಲರೂ ನೋಡೋದು ನಮ್ಮ ಚರ್ಮವನ್ನು, ಇವತ್ತು ಏನಾದ್ರು ಸ್ವಲ್ಪ ಆರಾಮಿಲ್ಲ ಅಂದರೆ ಮುಖ ಡಲ್ ಆಗಿಬಿಡ್ತದೆ. ಅಂದ್ರೆ ತನ್ನ ಚರ್ಮ ತನ್ನ ಅಂದ್ರೆ ದೈಹಿಕ ತೊಂದರೆ ಹೊರಗೆ ಆಗ್ತದೆ, ಹಳದಿ ಆಗ್ತದೆ. ಅದ್ರ ಮೂಲಕ ನಾವು ರೋಗಗಳನ್ನು ಕೂಡ ಐಡೆಂಟಿಫೈ ಮಾಡ್ತೀವಿ, ಆರೋಗ್ಯವನ್ನು ಮತ್ತೆ ನಮಗೆ ಗುರುತಾಗುತ್ತೆ ಆರೋಗ್ಯ ಕೂಡ ಹೇಗಿದೆ ಅನ್ನೋದು. ಆರೋಗ್ಯದಾಯಕ ಲಕ್ಷಣವನ್ನ ಅನಾರೋಗ್ಯ ಬಂದಿದೆ ಅಂತ ಹೇಳಿ ಚರ್ಮ ಕೂಡ ಹೇಳುತ್ತದೆ. ಆಯುರ್ವೇದ ಪ್ರಕಾರ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಯಾವ ಕ್ರಮವನ್ನ ಅನುಸರಿಸಬೇಕು ಅಂತ ಹೇಳ್ತೀರಿ, ಯಾವ ಕ್ರಮವನ್ನು ಪಾಲಿಸಬೇಕು ಡಾಕ್ಟರ್ ಪೂರ್ಣಿಮಾ ಅವರೇ? ಸರ್, ಈಗ ಪ್ರಥಮವಾಗಿ ಹೇಳಬೇಕು ಅಂತಂದರೆ ಈಗ ತ್ವಚೆಯ ಅನಾರೋಗ್ಯಕ್ಕೆ ಕಾರಣವಾಗುವಂತಹ ಎಲ್ಲ ನಾವು ನಿದಾನವನ್ನು ಅಂದರೆ ಕಾರಣಗಳನ್ನು ಈಗ ಆಲ್ರೆಡಿ ತಿಳಿಸಿದ್ದೇವೆ. ಸೊ ನಮ್ಮ ಪ್ರಯತ್ನ ಯಾವಾಗಲೂ ಏನಿರಬೇಕಂದ್ರೆ ನಮ್ಮ ಆ ತ್ವಚೆಯ ಅನಾರೋಗ್ಯಕ್ಕೆ ಕಾರಣವಾದಂತಹ ಎಲ್ಲ ನಿದಾನಗಳನ್ನು ನಾವು ಅವಾಯ್ಡ್ ಮಾಡಬೇಕು, ತ್ಯಜಿಸ್ಬೇಕು. ಅದೇ ಒಂದು ಸಂಕ್ಷೇಪತಃ ಕ್ರಿಯಾಯೋಗೆ ನಿಧಾನ ಪರಿವರ್ಜನಂ ಅಂತೀವಿ. ನಿಧಾನ ಅಂದರೆ ಕಾರಣಗಳು, ಬೇರೆ ಬೇರೆ ಚರ್ಮ ರೋಗಕ್ಕೆ ಬೇರೆ ಬೇರೆ ಥರನಾದ ಕಾರಣಗಳಿರುತ್ತೆ. ಅದು ಎಲ್ಲ ಸುಮಾರು ಕಾರಣಗಳನ್ನು ನಮ್ಮ ಸಂಹಿತೆಗಳಲ್ಲಿ ಹೇಳಿದ್ದಾರೆ, ಅದನ್ನು ನಾವೀಗ ಆಗಲೇ ತಿಳಿಸಿದ್ದೇವೆ ಕೂಡ. ಅದನ್ನೆಲ್ಲ ವರ್ಜನ, ಆಹಾರವಾಗಲಿ, ವಿಹಾರವಾಗಲಿ, ಆಚರಣೆಗಳಾಗಲಿ, ವಿವಿಧ ಪದ್ಧತಿಗಳಾಗಲಿ, ಸೊ ಅದರಲ್ಲಿ ಆಗುವಂತಹ ಅನಾಹುತಗಳು ಅಥವಾ ಪದ್ಧತಿಯನ್ನು ಫಾಲೋ ಮಾಡದೇ ಇರುವಂಥದ್ದು ಅಂಥದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು. ಸೊ ಹೀಗಾಗಿ ಎಷ್ಟೋ ನಾವು ತ್ವಚೆಯ ಅನಾರೋಗ್ಯವನ್ನು ಅಥವಾ ರೋಗಗಳನ್ನು ತಡೆಗಟ್ಟಬಹುದು. ಅದರ ಜೊತೆಗೆ ಈಗ ನಮ್ಮ ಆಯುರ್ವೇದದಲ್ಲಿ ಸಮಿತಿಗಳಲ್ಲಿ ಋತುಚರ್ಯ ಅಂದರೆ ಋತುಚರ್ಯ ದಿನಚರ್ಯ ಅಂತ ಹೇಳಿದ್ದಾರೆ. ಈಗ ನಮಗೆ ಗೊತ್ತು ಆರು ಋತುಗಳಿದೆ, ಶಿಶಿರ ವಸಂತ ಗ್ರೀಷ್ಮ ವರ್ಷ ಶರದ್ ಹೇಮಂತ ಅಂತ. ಈಗ ಆ ಪ್ರತಿಯೊಂದು ಋತುವಿಗೂ ನಾವು ಆಹಾರ ವಿಹಾರ ಔಷಧ ಆಚರಣೆ ಹೇಗೆ ಮಾಡಬೇಕು ಅಂತ ನಮ್ಮ ಸಂಹಿತೆಗಳಲ್ಲಿ ತುಂಬ ಅಚ್ಚುಕಟ್ಟಾಗಿ ತುಂಬ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಅದನ್ನು ನೀವು ನಾವು ಫಾಲೋ ಮಾಡಿದ್ರೇ ನಾವು ಸಾಕು, ಯಾವುದೇ ಔಷಧಿಗಳೇ ಬೇಕಾಗೋದಿಲ್ಲ. ಆ ಫಾಲೋ ಮಾಡಿದರೆ ನಮ್ಮ ಸಾಮಾನ್ಯ ಆರೋಗ್ಯ ಜೊತೆಗೆ ತ್ವಚೆ ಆರೋಗ್ಯನೂ ಕೂಡ ನಾವು ಸಂಪೂರ್ಣವಾದ ಆರೋಗ್ಯವನ್ನು ಅಚೀವ್ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದರೆ ಈಗ ಪ್ರಸ್ತುತ ಶ್ರಾವಣ ಮಾಸ ಅಂದರೆ ಈಗ ಯಾವ ಋತು ಅಂತ ವರ್ಷಾ ಋತು ಇದೆ. ಸೊ ವರ್ಷಾ ಋತುವಿಗೆ ನಮ್ಮ ಸಂಹಿತೆಗಳಲ್ಲಿ ಕೆಲವು ಅಂಶಗಳನ್ನು ಹೇಳ್ತೇನೆ. ಅಂದರೆ ನಾವು ಏನೇನು ಎಲ್ಲ ಫಾಲೋ ಮಾಡಬೇಕು, ಅವಾಗ ಏನಾಗಿರುತ್ತೆ ನಮ್ಮ ದೇಹದಲ್ಲಿ ಅಂತಂದರೆ ವಾತದೋಷ ಪ್ರಕೋಪ ಆಗಿರುತ್ತೆ. ಸೊ ವಾತದೋಷ ಅಂದರೆ ನಾವು ಹೇಳ್ತೀವಿ ಲಘು ಸೂಕ್ಷ್ಮ ಹಾಕರ ಸೂಕ್ಷ್ಮಶ್ಚಲ ಅನಿಲ, ಇದು ವಾತದ ಗುಣಗಳು. ಈ ಗುಣಗಳು ಆ ಋತುವಿನಲ್ಲಿ ಪ್ರಕೋಪವನ್ನು ಹೊಂದುತ್ತೆ. ಸೊ ಆ ಗುಣಗಳ ಅನುಸಾರ ದೋಷ ದುಷ್ಟಿಯಾಗುತ್ತೆ, ದೋಷ ಧಾತುಗಳ ದುಷ್ಟಿ ಆಗ್ತದೆ. ಅಂದರೆ ಅದು ದೇಹದಲ್ಲಿ ವಾತದ ರೋಗಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಅನುವು ಮಾಡಿಕೊಡುತ್ತೆ. ಸೊ ಈ ವಾತ ವೃದ್ಧಿಯನ್ನು ತಡಿಬೇಕು ನಾವು. ಅಂದರೆ ಆಮೇಲೆ ಅದ್ರ ಜೊತೆಗೆ ಅಗ್ನಿ ಅಂತ ಏನು ಹೇಳ್ತೀವಿ ನಮ್ಮ ಪಚನ ಶಕ್ತಿ, ಆ ಪಚನ ಶಕ್ತಿಯು ಕೂಡ ವೀಕ್ ಆಗ್ತದೆ, ಅಂದರೆ ಕಡಿಮೆ ಆಗ್ತದೆ. ಅಂದರೆ ಮನುಷ್ಯನಿಗೆ ಸೇವಿಸಿದ ಅನ್ನವನ್ನು ಪಚನ ಮಾಡಿಕೊಳ್ಳಿಕ್ಕೂ ಸಾಧ್ಯವಾಗದಂಥ ಪರಿಸ್ಥಿತಿ ಉಂಟಾಗುತ್ತೆ ಯಾವಾಗ ವರ್ಷಾ ಋತುವಿನಲ್ಲಿ. ಇಂಥ ಪರಿಸ್ಥಿತಿ ಇರುವಾಗ ನಾವೇನು ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ವರ್ಷಾ ಋತುವಿನಲ್ಲಿ ಹೇಳ್ತಾರೆ ನೀವು ಆದಷ್ಟು ಬಿಸಿ ಆಗಿರೋ ಆಹಾರ ಊಟ ಮಾಡಿ. ಆಮೇಲೆ ತಂಪು ಮತ್ತು ಮೋಡದ ವಾತಾವರಣ ಇರುತ್ತೆ ವರ್ಷಾ ಋತುವಿನಲ್ಲಿ, ಅದರಿಂದ ಆದಷ್ಟು ನೀವು ಹೊರಗಿರಿ, ಅಂದರೆ ಅದಕ್ಕೆ ಎಕ್ಸ್ಪೋಸ್ ಆಗಬೇಡಿ ಅಂತ ಹೇಳ್ತಾರೆ. ಸ್ವಲ್ಪ ಡೈಲಿ ನಿತ್ಯವಾಗಿ ಅಭ್ಯಂಗವನ್ನು ಮಾಡ್ಕೋಬೇಕು. ಕೆಲವು ದಶಮೂಲ ತೈಲ, ಧನ್ವಂತರಿ ತೈಲ ಅಂತ ನಮ್ಮ ಆಯುರ್ವೇದಿಕ್ ತೈಲಗಳು ಬರುತ್ತೆ, ತುಂಬ ಶ್ರೇಷ್ಠವಾದ ತೈಲಗಳು. ಅವುಗಳಿಂದ ದಿನನಿತ್ಯ ಅಭ್ಯಂಗಂ ಆಚರಿತ್ ನಿತ್ಯಂ ಯತ್ ಜರಾಶ್ರಮ ನಾಶಃ ಅಂತ ಹೇಳ್ತಾರೆ. ಜರ ಅಂದರೆ ಮುಪ್ಪಾಗುವುದು, ಶ್ರಮ ಅಂದರೆ ಎಕ್ಸಾಷನ್ ಸುಸ್ತಾಗುವುದು. ಇದು ನಾವು ದಿನಾ ಅಭ್ಯಂಗ ಮಾಡ್ಕೊಳ್ಳೋದ್ರಿಂದ ಇವೆಲ್ಲ ನಾವು ತಡೆಗಟ್ಟಬಹುದು. ಆಮೇಲೆ ಬಿಸಿನೀರನ್ನು ಸ್ನಾನ ಮಾಡಿ ಅಂತಾರೆ. ಆಮೇಲೆ ಸ್ವಚ್ಛವಾದ ಹಗುರವಾದ ಬಟ್ಟೆ ಧರಿಸಬೇಕು ವರ್ಷಾ ಋತುವಿನಲ್ಲಿ. ಮತ್ತು ಆಹಾರದ ನಿಮಗೆ ಲಘು ಮತ್ತು ಬಿಸಿ ಆಹಾರ ಸೇವನೆ ಮಾಡಬೇಕು. ಆದಷ್ಟು ಉಪ್ಪು ಹುಳಿಯನ್ನು ಜಾಸ್ತಿ ಯೂಸ್ ಮಾಡಬೇಕು. ಮತ್ತು ತಕ್ರ ಅಂತ ಹೇಳ್ತೀವಿ ನಾವು, ದುಗ್ಧ ಹಾಲು ತುಪ್ಪ ಆಮೇಲೆ ಮಜ್ಜಿಗೆ ಇಂಥವನ್ನ ಯೂಸ್ ಮಾಡಬೇಕು, ಇವು ಹಿತಕರ ಅನ್ನೋ ಥರ. ಆಮೇಲೆ ಸ್ವಲ್ಪ ಇಂಗು ಜೀರಿಗೆ ಇವನ್ನ ಜಾಸ್ತಿ ಅಡುಗೆಯಲ್ಲಿ ಯೂಸ್ ಮಾಡಿ, ಹಾಗೆ ಊಟ ಆದ ನಂತರನೂ ಯೂಸ್ ಮಾಡಿ ಅಂತ ನಾವು ಹೇಳ್ತೀವಿ. ಇದು ಋತುಚರ್ಯ. ಆದರೆ ದಿನಚರ್ಯನೂ ಹೇಳ್ತಾರೆ, ಅಂದರೆ ನಾವು ಬೆಳಗ್ಗೆ ಏನು ಮಾಡಬೇಕು, ಮಧ್ಯಾಹ್ನ ಏನು ಮಾಡಬೇಕು, ಸಾಯಂಕಾಲ ಏನು ಮಾಡಬೇಕು ಅಂತ. ಸೊ ಬೆಳಗ್ಗೆ ವರ್ಷಾ ಋತುವಿನಲ್ಲಿ ಅಂದರೆ ದಿನಚರ್ಯ. ಋತುಚರ್ಯ ಅಂದರೆ ಒಂದು ಈಗ ಈ ಶ್ರಾವಣ ಭಾದ್ರದ ಆಷಾಢ ಶ್ರಾವಣ ಅದರಲ್ಲಿ ವರ್ಷಾ ಋತುವಿನಲ್ಲಿ ಏನು ಮಾಡಬೇಕು ಅಂತ ಆ ಋತುವಿನಲ್ಲಿ ಹೇಳೋದಾದರೆ, ದಿನಚರ್ಯ ಅಂದರೆ ಆ ಋತುವಿನ ಪ್ರತಿಯೊಂದು ದಿನ ನಾವೇನು ಮಾಡಬೇಕು ಅಂತೆ. ಸೊ ಬೆಳಗ್ಗೆ, ಸೊ ಬೆಳಗ್ಗೆನೂ ಕೂಡ ಲಘು ವ್ಯಾಯಾಮ, ಬೇಗ ಎದ್ದೇಳ್ಬೇಕು ಅಂದರೆ 6 ಗಂಟೆ ಒಳಗೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಎದ್ದೇಳಿ ಅಂತಲೇ ಹೇಳ್ತಾರೆ. ಲಘು ವ್ಯಾಯಾಮ ಮಾಡಿ, ಆಮೇಲೆ ಉಷ್ಣ ಜಲಪಾನ ಮಾಡಿ, ಮಧ್ಯಾಹ್ನ ಹೇಳ್ತಾರೆ ಮಧ್ಯಾಹ್ನ ಆದಷ್ಟು ನಿದ್ದೆಯನ್ನು ತಪ್ಪಿಸಿ, ದಿವಾಸ್ವಪ್ನ ಅಂತ ಹೇಳ್ತೀವಿ ನಾವು, ನಿದ್ದೆಯನ್ನು ತಪ್ಪಿಸಿ. ಅಂದರೆ ಮಧ್ಯಾಹ್ನ ಕೆಲವು ಊಟ ಆದಮೇಲೆ ಮಲಗಿಬಿಡ್ತಾರೆ, ಅದು ನಮ್ಮ ಆಯುರ್ವೇದದಲ್ಲಿ ಎಷ್ಟೋ ರೋಗಗಳಿಗೆ ಕಾರಣ ಆಗುತ್ತೆ. ಹಾಗಾಗಿ ಆದಷ್ಟು ಮಧ್ಯಾಹ್ನದ ನಿದ್ದೆಯನ್ನು ಇದು ಮಾಡಿ, ಅಲ್ಪ ವಿಶ್ರಾಂತಿ ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಸಾಯಂಕಾಲನೂ ಅಷ್ಟೇ, ಒಂದು ಮೃದುವಾದ ವ್ಯಾಯಾಮ ಮಾಡಿ, ಬಿಸಿ ಕಷಾಯ ಕುಡಿರಿ, ಆಮೇಲೆ ಮಿತವಾದ ಆಹಾರ ಸೇವನೆ ಮಾಡಿ ಅಂತಾರೆ. ರಾತ್ರಿ ಕೂಡ ಬಿಸಿ ಲಘು ಆಹಾರ ಸೇವನೆ ಮಾಡಿ, ಕೆಲವು ಲಘು ಪಾನೀಯಗಳನ್ನ ಕಷಾಯಗಳನ್ನ ಸೇವಿಸಿ ಅಂತ. ಈ ಥರ ದಿನಚರ್ಯೆ ಮತ್ತು ಋತುಚರ್ಯೆ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಒಂದು ಪ್ರಾಕೃತಿಕ ಪದ್ಧತಿ, ಆಯುರ್ವೇದದಲ್ಲಿ ಹೇಳಿದ್ದು, ಯಾವುದೇ ಔಷಧಿ ಅಲ್ಲ ಇದು. ಇದು ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ತುಂಬ ಸುಲಭವಾಗಿ ಸರಳವಾಗಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುವಂತಹ ಪದ್ಧತಿ. ಇವುಗಳನ್ನು ಅನುಸರಿಸೋದ್ರಿಂದ ಕೂಡ ನಾವು ತ್ವಚೆಯ ಆರೋಗ್ಯವನ್ನು ತುಂಬ ಯಶಸ್ವಿಯಾಗಿ ಕಾಪಾಡಿಕೊಳ್ಬಹುದು. ಡಾಕ್ಟರ್ ಪೂರ್ಣಿಮಾ ಅವರೇ, ಅಂದರೆ ವಿಶೇಷವಾಗಿ ಋತುಚರ್ಯ ಮತ್ತು ದಿನಚರ್ಯ, ಅವುಗಳಲ್ಲಿ ನಾವು ಅಂದರೆ ನಮ್ಮ ದೇಹವನ್ನು ನೋಡ್ಕೊಳ್ಬೇಕಾದಂಥ ಒಂದು ಜವಾಬ್ದಾರಿಯನ್ನು ನಾವು ಮರಿಬಾರ್ದು, ಮತ್ತು ವಿಶೇಷವಾಗಿ ಆಹಾರ ಕುರಿತಂತೆ ಕೂಡ ಬಹಳ ಕಾಳಜಿ ವಹಿಸಬೇಕು. ಮಧ್ಯಾಹ್ನ ನಿದ್ದೆ ಮಾಡಬಾರ್ದು ಬರೆ ಅಂತ ಹೇಳಿ, ಅಂದರೆ ಒಟ್ಟಾರೆ ಅಂದರೆ ನಮ್ಮ ದಿನಚರಿಗಳೇ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ನಿಟ್ಟಿನೊಳಗೆ ಬಹಳ ಸಹಕಾರಿ ಆಗ್ತದೆ ಅಂತ ಹೇಳ್ತಾ, ಇವತ್ತು ಈಗ ಸಾಕಷ್ಟು ಚರ್ಮ ತೊಂದರೆಗಳು ಬರ್ತದೆ, ಅವುಗಳಲ್ಲಿ ಬಳಸಬಹುದಂಥ ಶ್ರೇಷ್ಠ ದ್ರವ್ಯ ಅಥವಾ ಅಗ್ರ ದ್ರವ್ಯ ಅಂದರೆ ಏನಂತೀರಿ? ಯೂಶ್ವಲಿ ಕೆಲವೊಂದಿಷ್ಟಿಗೆ ನಮಗೆ ತುರಿಕೆ ಈ ಸಂದರ್ಭದೊಳಗೆ ಬಹಳ ಜಾಸ್ತಿ, ಪೊರಿಕೆ ಬರ್ತದೆ, ಆಮೇಲೆ ಇರೋ ವೈರಸ್ಗಳು ಬ್ಯಾಕ್ಟೀರಿಯಾಗಳು ಯಾವ ರೀತಿ ಅದನ್ನು ಗೊತ್ತಾಗುವುದಿಲ್ಲ. ಬಹುಶಃ ಅಲ್ಲಿ ಒಂದು ದ್ರವ್ಯವನ್ನು ಬಳಸೋದ್ರಿಂದ ಅವುಗಳ ರೋಗವನ್ನು ನಿಯಂತ್ರಣ ಮಾಡಬಹುದು ಅಂತ ಹೇಳ್ತೀರಿ. ಯಾವ ಚರ್ಮದ ತೊಂದರೆಗಳಲ್ಲಿ ಯಾವ್ಯಾವ ಶ್ರೇಷ್ಠ ದ್ರವ್ಯ ಬಳಸಬಹುದು? ಸಾಮಾನ್ಯವಾಗಿ ನಾವು ಅಂದ್ರೆ ಸುಮಾರು ಉತ್ಕೃಷ್ಟವಾದ ಅಥವಾ ಉತ್ತಮವಾದ ಔಷಧ ದ್ರವ್ಯಗಳು ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಅಷ್ಟಾಂಗ ಸಂಗ್ರಹದಲ್ಲಿ ಅಗ್ರ ದ್ರವ್ಯಾಸ ಅಂತಾನೆ ಹೇಳಿದ್ದಾರೆ. ಅಗ್ರ ಅಂತಂದ್ರೆ ಶ್ರೇಷ್ಠ ಔಷಧಿ ಅಂತ. ಸೊ ಈಗ ನಾವು ತ್ವಚೆಯ ಆರೋಗ್ಯಕ್ಕಾಗಿ ಅಥವಾ ತ್ವಚೆಗಳ ಅನಾರೋಗ್ಯದಲ್ಲಿ ನಾವು ತುಂಬಾ ಉತ್ಕೃಷ್ಟ ಔಷಧ ಅಂತ ಅಂದ್ರೆ ಖದಿರ ಅಂತ. ಸೊ ಅಕೇಶ್ಯ ಕಟಿಚು ಅಂತ ಒಂದು ಬರುತ್ತೆ. ಸೊ ಖದಿರ ದ್ರವ್ಯನ ಅದು ಶ್ರೇಷ್ಠ. ಅದನ್ನು ನಾವು ಕಷಾಯ ಫಾರ್ಮಲ್ಲಿ, ಅರಿಷ್ಟ ಫಾರ್ಮಲ್ಲಿ ಅಥವಾ ಜಲಗಳ ಫಾರ್ಮಲ್ಲಿ ಇದನ್ನು ನಾವು ಸ್ನಾನ ಪಾನ ಮತ್ತು ಪರಿಷೇಕಾರ್ಥ ಅಂತ ಆ ಔಷಧಿ ದ್ರವ್ಯದಿಂದ ಕಷಾಯವನ್ನು ನಾವು ಪ್ರಿಪೇರ್ ಮಾಡಿ ಅದನ್ನು ಸ್ನಾನ ಮಾಡ್ಬೋದು, ಸ್ನಾನ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಮತ್ತು ಪಾನ ಅಂದರೆ ಕುಡಿಬೋದು ಕಷಾಯವನ್ನು. ಸೊ ಒಂದು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಹೀಗೆ ಇಷ್ಟಿಷ್ಟು ಅಂತ ಅಂದ್ಬಿಟ್ಟು ನಾವು ಕಷಾಯವನ್ನು ಕುಡಿಬೋದು. ಮತ್ತು ಪರಿಷೇಕಾರ್ಥ ಅಂದರೆ ಸ್ಪ್ರಿಂಕ್ಲಿಂಗ್ ಅಂತ. ಈಗ ನಾವು ಸ್ಪ್ರಿಂಕ್ಲಿಂಗ್ ಅಂದರೆ ಚಿಮುಕಿಸೋದು ಕಷಾಯವನ್ನೇ ಆ ರೋಗಿಯ ಇದಕ್ಕೆ, ಅಥವಾ ರೋಗಿ ಅಂತಲೇ ಅಲ್ಲ ಆರೋಗ್ಯವಂತರು ಕೂಡ ಇದನ್ನು ಪ್ರತಿದಿನ ನಾವು ಪ್ರಯೋಗ ಮಾಡ್ಕೋಬೋದು. ಇದು ಶ್ರೇಷ್ಠ ದ್ರವ್ಯ ಅಂತ ಹೇಳ್ತೇವೆ, ಸಾಮಾನ್ಯವಾದ ಶ್ರೇಷ್ಠ ದ್ರವ್ಯ ಇದು. ಡಾಕ್ಟರ್ ಪೂರ್ಣಿಮಾ ಅವರೇ, ಇಲ್ಲಿ ತನಕ ಆರೋಗ್ಯಮಯ ಚರ್ಮಕ್ಕೆ ಆಯುರ್ವೇದ ಸ್ಪರ್ಶ ಅಂತ ಒಂದು ಶೀರ್ಷಿಕೆ ಅಡಿ ಉತ್ತಮವಾದ ಮಾಹಿತಿಯನ್ನು ತಾವು ನೀಡಿದ್ದೀರಾ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋದು ಕೂಡ ಇಲ್ಲೇ ಇದಾಗುತ್ತೆ. ಆರಂಭಿಕವಾಗಿ ನಾವು ಒಂದು ಕ್ರಮಗಳನ್ನು, ವಿಶೇಷವಾಗಿ ಆಹಾರ ಕ್ರಮ ಇರ್ಬೋದು ಮತ್ತು ಔಷಧ ಕ್ರಮ ಇರ್ಬೋದು, ಅವುಗಳನ್ನು ನಾವು ಅನುಸರಿಸಿದರೆ ಖಂಡಿತವಾಗಿ ಉತ್ತಮ ಆಗ್ತದೆ. ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಆರೋಗ್ಯಮಯ ಚರ್ಮಕ್ಕೆ ಆಯುರ್ವೇದದ ಸ್ಪರ್ಶ ಈ ಕುರಿತು ಇದುವರೆಗೂ ಡಾಕ್ಟರ್ ಪೂರ್ಣಿಮಾ ಬಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಈ ವಾರದ ಪ್ರಶ್ನೆ, ಎಲ್ಲಾ ಚರ್ಮದ ತೊಂದರೆಗಳಿಗೆ ಬಳಸಬಹುದಾದ ಶ್ರೇಷ್ಠ ದ್ರವ್ಯ ಯಾವುದು? ಪ್ರಶ್ನೆ ಮತ್ತೊಮ್ಮೆ, ಎಲ್ಲಾ ಚರ್ಮದ ತೊಂದರೆಗಳಿಗೆ ಬಳಸಬಹುದಾದ ಶ್ರೇಷ್ಠ ದ್ರವ್ಯ ಯಾವುದು? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಒಂದು ವಾರದ ಒಳಗಾಗಿ ಅಂಗೈಯಲ್ಲಿ ಆಯುರ್ವೇದ ಸರಣಿ ಕಾರ್ಯಕ್ರಮ ರಸಪ್ರಶ್ನೆ ವಿಭಾಗ ಹೆಗ್ಗೇರಿ ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆ ಹೆಗ್ಗೇರಿ ಬಡಾವಣೆ ಹಳೆ ಹುಬ್ಬಳ್ಳಿ ಹುಬ್ಬಳ್ಳಿ 580024 ಈ ವಿಳಾಸಕ್ಕೆ ತಲುಪಿಸಬೇಕು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಅಂಗೈಯಲ್ಲಿ ಆಯುರ್ವೇದ ವಾತ ಪಿತ್ತ ಕಫ ಸಮತೋಲನವೇ ಆರೋಗ್ಯ. ಆತ್ಮೀಯ ಕೇಳುಗರೆ, ಈ ಸಂದರ್ಶನದ ಮುಂದುವರೆದ ಭಾಗವನ್ನು ಮುಂದಿನ ರವಿವಾರ ಇದೇ ಸಮಯದಲ್ಲಿ ಕೇಳಲಿದ್ದೀರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಚಿಪ್ಪಣವೆ ಬೇಸಾಯ ಮತ್ತು ಮೌಲ್ಯವರ್ಧನೆ ಈ ಕುರಿತು ಹಾವೇರಿಯ ದೇವಿ ಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ವಿಕ್ರಮ್ ಅಪ್ಪಣ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳೀನ್. ರೈತ ಬಾಂಧವರೇ, ಆತ್ಮೀಯ ಕೇಳುಗರೆ, ಇವತ್ತು ಆಹಾರ ಸಂರಕ್ಷಣೆ, ಆಹಾರ ಸುರಕ್ಷತೆ ನಮ್ಮ ಆದ್ಯತೆ ಆಗಬೇಕಾಗಿದೆ. ಆಹಾರದಲ್ಲಿ ಸಾಕಷ್ಟು ಕಲಬೆರಕೆ ಆಗ್ತಾ ಇದೆ, ರಾಸಾಯನಿಕಗಳ ಉಪಯೋಗ ಜಾಸ್ತಿ ಆದಂಗೆಲ್ಲ. ನಾವು ಗ್ರೀನ್ ರೆವಲ್ಯೂಷನ್ ಅಂದರೆ ಹಸಿರು ಕ್ರಾಂತಿ ನಂತರ ಸಾಕಷ್ಟು ಹೆಚ್ಚು ಪ್ರಮಾಣದ ಉತ್ಪಾದನೆಗೆ ನಾವು ಮಹತ್ವ ಕೊಟ್ವಿ, ಆದರೆ ಗುಣಮಟ್ಟದ ಉತ್ಪಾದನೆಗೆ ಕುಂಠಿತ ಆಯಿತು. ಅಂದರೆ ಗುಣಮಟ್ಟದ ಉತ್ಪಾದನೆಗೆ ನಾವು ಬೆಲೆ ಬಹಳ ಬರಲಿಲ್ಲ. ಆಮೇಲೆ ಅದರ ಬೇಡಿಕೆಗೆ ತಕ್ಕಂತೆ ನಾವು ಸಾಕಷ್ಟು ರಾಸಾಯನಿಕಗಳನ್ನು, ಗೊಬ್ಬರಗಳನ್ನು, ಸರ್ಕಾರಿ ಗೊಬ್ಬರಗಳನ್ನು, ಯೂರಿಯಾ ಯಥೇಚ್ಛವಾಗಿ ಬಳಸಿ ಈಗ ನಮ್ಮ ಭೂಮಿಯ ಗುಣಮಟ್ಟ ಸ್ವಲ್ಪ ಸವಾಲುಗಳನ್ನು ಎದುರಿಸ್ತಾ ಇದೆ. ಎಷ್ಟೋ ಕಡೆ ಸೌಳು ಜೌಳು ಪ್ರದೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮನ್ನು ರಕ್ಷಣೆ ಮಾಡುವಂಥ ಭೂತಾಯಿಗೆ ನಾವು ನ್ಯಾಯವನ್ನು ಒದಗಿಸ್ತಾ ಇಲ್ಲ ಅನ್ನೋ ಕೂಗು ಸಾಮಾನ್ಯವಾಗಿ ಬಿಟ್ಟಿದೆ. ಹೀಗಾಗಿ ಸಾಕಷ್ಟು ಜನ ರೈತರು ಈಗ ಸಾವಯವ ಕೃಷಿಗೆ ಮರಳುತ್ತಾ ಇದ್ದಾರೆ. ಸಾವಯವ ಕೃಷಿಯಲ್ಲಿ ಸಾವಯವ ಗೊಬ್ಬರ ಮತ್ತು ಭೂಮಿಯಲ್ಲಿ ಒಂದು ಸೂಕ್ಷ್ಮ ಜೀವಿಗಳ ಒಂದು ಸಂಖ್ಯೆ ಹೆಚ್ಚಾಗೋದು, ಎರೆಹುಳು ಇರುವಂಥದ್ದು. ಎರೆಹುಳು ಯಾವಾಗಲೂ ನಮ್ಮ ರೈತನ ಸ್ನೇಹಿತ. ಎರೆಹುಳು ಇದ್ದರೆ ಮಣ್ಣು ಭಾಳ ಒಂಥರ ಫಲವತ್ತಾಗಿರ್ತದೆ, ಮತ್ತು ಸಸಿ ಬೆಳೀಲಿಕ್ಕೆ ಭಾಳ ಅನುಕೂಲ ಆಗಿರ್ತದೆ. ಮತ್ತು ಪೂರಕವಾದ ಅಂಶಗಳು, ಉತ್ತಮ ಆರ್ಗ್ಯಾನಿಕ್ ಫಾರ್ಮಿಂಗಿಂದ ನಮಗೆ ಉತ್ತಮ ಗುಣಮಟ್ಟದ ಆಹಾರ ದೊರೆತದೆ. ರೈತರಿಗೆ ಸಾಕಷ್ಟು ಭ್ರಮ ನಡೆಸಲು ಆಗೋದಿಲ್ಲ, ಯಾಕಂದ್ರೆ ಈಗ ಸಾಕಷ್ಟು ಸರ್ಕಾರಿ ಗೊಬ್ಬರ ಹಾಕಿ ಖರ್ಚು ಬಹಳ ಮಾಡ್ಕೋತಾರೆ. ಆಮೇಲೆ ಸರಿಯಾದ ಸಮಯಕ್ಕೆ ಮಳೆ ಆಗ್ಲಿಲ್ಲ ಅಂದ್ರೆ ಮತ್ತೆ ಔಷಧಿ ಹೊಡೆಯೋದು, ಅದು ರಾಸಾಯನಿಕನೇ. ಹೀಗಾಗಿ ಖರ್ಚು ಜಾಸ್ತಿ ಆಗ್ತದೆ, ಆದ್ರೆ ಇಳುವರಿ ಕಡಿಮೆ ಆಗ್ತದೆ. ಅಷ್ಟೆಲ್ಲ ಹೊಡೆದ್ರು ಕೀಟಗಳ ಬಾಧೆ ಆಮೇಲೆ ರೋಗದ ಬಾಧೆಯಿಂದ ರಕ್ಷಣೆ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗ್ತದೆ. ಹೀಗಾಗಿ ಇವತ್ತು ಕೃಷಿ ಲಾಭದಾಯಕವಾಗಿಲ್ಲ ಅನ್ನೋ ಭಾವನೆ ಬಹಳಷ್ಟು ರೈತ ಬಾಂಧವರಲ್ಲಿದೆ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕು ಅಂದ್ರೆ ಕೃಷಿಯನ್ನ ನಾವು ಲಾಭದಾಯಕ ಮಾಡ್ಕೊಳ್ಬೇಕಂದ್ರೆ ಮರಳಿ ಸಾವಯವ ಕೃಷಿಗೆ ಬರಬೇಕು. ಇವತ್ತು ಬಹುಮುಖ್ಯವಾಗಿ ನಮ್ಮ ಆಹಾರ ಧಾನ್ಯಗಳು ಸುರಕ್ಷಿತವಾಗಿರ್ಬೇಕಾಗ್ತದೆ, ಮತ್ತು ಅವು ಆರೋಗ್ಯಕ್ಕೆ ಪೂರಕವಾಗಿರ್ಬೇಕಾಗ್ತದೆ. ಜೊತೆಗೇ ನಮ್ಮ ಕೃಷಿ ಕೂಡ ಈಗ ಮೌಲ್ಯವರ್ಧನೆ ಆಗಬೇಕಾಗ್ತದೆ. ನಾವು ಬೆಳೆದ ಒಂದು ಬೆಳೆ ಸರಿಯಾದ ಒಂದು ಬೆಲೆಯನ್ನು ಪಡ್ಕೊಳ್ಬೇಕಾಗ್ತದೆ, ಮತ್ತು ಇನ್ನೂ ಹೆಚ್ಚು ಮುಂದುವರೆದು ಸಂಸ್ಕರಣೆ ಇಂತಹ ಕೆಲಸಗಳನ್ನು ಮಾಡಿ ಮೌಲ್ಯವರ್ಧನೆ ಮಾಡಲಿಕ್ಕೆ ಸಾಧ್ಯ ಆದರೆ ಹೆಚ್ಚಿನ ಆದಾಯವನ್ನು ಕೂಡ ಮಾಡ್ಬೋದು. ಇವತ್ತು ಚಿಪ್ಪಣಬೆ ಬೇಸಾಯ ಮತ್ತು ಮೌಲ್ಯವರ್ಧನೆ, ಆಯಿಸ್ಟರ್ ಮಶ್ರೂಮ್ ಕಲ್ಟಿವೇಷನ್, ಆಮೇಲೆ ವ್ಯಾಲ್ಯೂ ಅಡಿಷನ್, ಈ ಕುರಿತಂತೆ ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಹಾವೇರಿಯ ದೇವಿಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಕಾಲೇಜಿನ ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್ ಅಂಡ್ ಫುಡ್ ಟೆಕ್ನಾಲಜಿ ಕಾಲೇಜ್ ದೇವಿಹೊಸೂರ್ ಹಾವೇರಿ, ಅಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿರುವಂಥ ಡಾಕ್ಟರ್ ವಿಕ್ರಮ್ ಅಪ್ಪಣ್ಣ ಅವರಿದ್ದಾರೆ. ಅವರು ಕೃಷಿ ಸೂಕ್ಷ್ಮಾಣುಜೀವಿ ಶಾಸ್ತ್ರದೊಳಗೆ ಓದ್ಕೊಂಡವರು, ಪಿಎಚ್ಡಿ ಮಾಡಿದಂಥವ್ರು. ಇವತ್ತು ಈ ಚಿಪ್ಪಣಬೆ ಅಂದ್ರೆ ಏನು, ಚಿಪ್ಪಣಬೆ ಬೇಸಾಯ ಮಾಡೋದು ಹೆಂಗೆ, ಮತ್ತೆ ಬರೀ ಚಿಪ್ಪಣಬೆ ಅಗ್ರಿಕಲ್ಚರ್ ಮಾಡೋದ್ರ ಜೊತೆಗೆ ಅದನ್ನ ಮೌಲ್ಯವರ್ಧನೆ ಮಾಡೋದು ಹೇಗೆ, ಅದರಿಂದ ಹೇಗೆ ಹೆಚ್ಚು ಲಾಭ ಮಾಡ್ಕೋಬಹುದು ಅಂತ ಹೇಳಿ ಮಾಹಿತಿ ನೋಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ವಿಕ್ರಮ್ ಅಪ್ಪಣ್ಣ ಅವರನ್ನ ಸ್ವಾಗತ ಮಾಡ್ತಾ ಇದ್ದೆ. ನಮಸ್ಕಾರ ಡಾಕ್ಟರ್ ವಿಕ್ರಮ್ ಅಪ್ಪಣ್ಣ ಅವರೇ. ನಮಸ್ಕಾರ ಸರ್. ಸ್ವಾಗತ, ಸುಸ್ವಾಗತ. ಏನು ನಿಮ್ಮ ಕಾಲೇಜ್ನೊಳಗೆ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಕಾಲೇಜ್ ಏನಿದೆಯಲ್ಲ, ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್ ಅಂಡ್ ಫುಡ್ ಟೆಕ್ನಾಲಜಿ ಕಾಲೇಜ್, ಅದರ ವಿಶೇಷತೆ ಏನು? ಸರ್, ಅದರಲ್ಲಿ ನಾವು ಹುಡುಗರಿಗೆ ಯಾವ ರೀತಿ ಆಹಾರದ ಸಂಸ್ಕರಣೆ ಯಾವ ಥರ ಮಾಡಬೇಕು ಅವುಗಳನ್ನೆಲ್ಲ ಕೊಡಬೇಕಾಗುತ್ತೆ. ಸೊ ಇವರುಗಳಿಗೆ ಯಾವ ಥರ ಫುಡ್ ಇದು ಮಾಡಿ, ನಾವು ಟೆಕ್ನಾಲಜೀಸ್ ಡಿಫ್ರೆಂಟ್ ಡೆವಲಪ್ ಮಾಡಿ ಯಾವ ಥರ ಪ್ರೊಸೆಸ್ ಮಾಡಿ ವಿವಿಧ ರೀತಿಯ ಇದನ್ನು ಕೊಡಬೇಕು, ಮತ್ತು ಇಂಜಿನಿಯರಿಂಗ್ ಆಸ್ಪೆಕ್ಟ್ಸ್ಗಳನ್ನೂ ಕೂಡ, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್ ಯಾವ ಥರ ಡೆವಲಪ್ ಮಾಡಬೇಕು, ವೇರಿಯಸ್ ಮಿಷಿನ್ಸ್ ಇರ್ಬೋದು ಪ್ರೊಸೆಸ್ ಮಾಡೋಕ್ಕೆ, ಆ ಟೆಕ್ನಾಲಜಿಗಳನ್ನು ಹೇಳ್ಕೊಡ್ತೀವಿ. ಸೊ ಅವುಗಳನ್ನೆಲ್ಲ ಅವರು 3 ವರ್ಷ ಕಲಿತು 4ನೇ ವರ್ಷ ಅವರು ಬೇರೆ ಟ್ರೈನಿಂಗ್ ತಗೊಳ್ತಾರೆ, ಇಂಡಸ್ಟ್ರೀಸ್ಗಳಿಗೂ ಹೋಗ್ತಾರೆ. ಅಲ್ಲಿ ಆಲ್ಮೋಸ್ಟ್ 1 ವರ್ಷ ಅಂದರೆ 2 ಸೆಮಿಸ್ಟ್ರು ಕೆಲಸ ಮಾಡಿಕೊಂಡು ನಂತರ ಅವರು ತಮ್ಮದೇ ಆದ ಇದನ್ನು ಶುರು ಮಾಡ್ಕೊಳ್ತಾರೆ, ಇಲ್ಲ ಮಾಸ್ಟರ್ಸ್ ಡಿಗ್ರಿಗೂ ಕೂಡ ಅವರು ಹೋಗ್ತಾರೆ. ಸರ್, ಅವರು ಬಹಳ ಉತ್ತಮವಾದ ಆಲೋಚನೆ, ಯಾಕಂದ್ರೆ ಇವತ್ತು ಕೃಷಿ ಲಾಭದಾಯಕವಾಗಿಲ್ಲ, ಆದರೆ ಮೌಲ್ಯವರ್ಧನೆ ಆದರೆ ಖಂಡಿತವಾಗಿ ಲಾಭದಾಯಕವಾಗ್ತದೆ. ಡೆಫಿನೆಟ್ಲಿ ಸರ್. ಮತ್ತೆ ಈಗ ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್ ಅನ್ನೋದು ಕೇಳಲಿಕ್ಕೆ ಒಂಥರ ಸೊಗಸಾದ ವಿಷಯ, ಹಾಗೇನೆ ಫುಡ್ ಟೆಕ್ನಾಲಜಿ ಅಂದರೆ ಆಹಾರ ತಂತ್ರಜ್ಞಾನ ಅದೇನದಲ್ಲ, ಅದರಲ್ಲಿ ಸಾಕಷ್ಟು ಬದಲಾವಣೆ ಮಾಡಬಹುದು. ಈಗ ಮುಂದುವರೆದ ಕಾಲ 21ನೇ ಶತಮಾನ, ಮತ್ತೆ ಗ್ಲೋಬಲೈಸೇಷನ್ ಆದಮೇಲೆ ಸಾಕಷ್ಟು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೂಡ ಫುಡ್ ಟೆಕ್ನಾಲಜಿ ಬಗ್ಗೆ ಬಹಳ ರಿಸರ್ಚ್ ಆಗಿದೆ. ಮತ್ತೆ ಈ ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್ ಅಲ್ಲಿ ಕೂಡ ಅಂದ್ರೆ ಹಣ್ಣು ಮತ್ತೆ ಕಾಯಿಪಲ್ಲೆಗಳನ್ನ ಸಂರಕ್ಷಣೆ ಮಾಡುವಂತದ್ದು, ಫುಡ್ ವೇಸ್ಟ್ ತುಂಬಾ ಆಗ್ತಾ ಇದೆ ಸರ್, ಫುಡ್ ಪ್ರೊಡಕ್ಷನ್ ಆಗ್ತಾ ಇದೆ, ವೇಸ್ಟೇಜ್ ತುಂಬಾ ಆಗ್ತಾ ಇದೆ. ಸೊ ಅದನ್ನ ಯಾವ ತರ ಇವರು ವೇಸ್ಟ್ ಆಗದಂಗೆ ನಾವು ಪ್ರೊಡ್ಯೂಸ್ ಬೆಳೆಸಿರ್ತೀವಲ್ಲ, ಅದ್ರ ಬಗ್ಗೆನೂ ಅವ್ರಿಗೆ ಹೆಚ್ಚಿನ ಮಾಹಿತಿ ರಿಸರ್ಚ್ ಎಲ್ಲ ಯಾವ ತರ ಮಾಡಬೇಕು ಅದನ್ನು ಕೂಡ ಹೇಳ್ಕೊಡ್ತಾರೆ ಸರ್. ಅಂದ್ರೆ ಫುಡ್ ವೇಸ್ಟ್ ಆಗ್ತಾ ಇದೆ ಅಂದ್ರೆ ಅದನ್ನ ಉಳಿಸಿಕೊಂಡು ಸ್ಟೋರೇಜ್ ಮಾಡಕ್ ಆಗ್ತಾ ಇಲ್ಲ, ಪ್ರಿಸರ್ವ್ ಮಾಡಕ್ ಆಗ್ತಾ ಇಲ್ಲ, ಅದನ್ನ ಪ್ರೊಸೆಸ್ ಮಾಡಿದ್ರೆ ಅಟ್ಲೀಸ್ಟ್ ಶೆಲ್ಫ್ ಲೈಫ್ ಇಲ್ದಂತ ಫುಡ್ ಗಳನ್ನ ಜಾಸ್ತಿ ಇಡಕ್ ಆಗಲ್ಲ ಅನ್ನುವಾಗ ಅಟ್ಲೀಸ್ಟ್ ಯು ಕ್ಯಾನ್ ಪ್ರೊಸೆಸ್ ದೆಮ್ ಮಾಡಿ ಇದ್ ಮಾಡಬಹುದು ಸರ್. ಅಂದ್ರೆ ಖಂಡಿತವಾಗಿ ಈಗ ಹಾರ್ಟಿಕಲ್ಚರ್ ಪ್ರಾಡಕ್ಟ್ ಅನ್ನ ನಾವು ಮೌಲ್ಯವರ್ಧನೆ ಮಾಡೋದಂದ್ರೆ ಅವ್ನು ಪ್ರಿಸರ್ವ್ ಮಾಡೋದನ್ನ ನಾವು ಕಲಿಬೇಕಾಗ್ತದೆ. ಹೌದು ಸರ್. ಅದೇನು ಇಂಜಿನಿಯರಿಂಗ್ ಆ ತರ? ಏನು ಸರ್, ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್ ಅಂದ್ರೆ ಏನು, ಅಂದ್ರೆ ಯಾವ ರೀತಿ ಯಾವ್ಯಾವ ತಾವು ಅಂದ್ರೆ ನಮ್ಮಲ್ಲೂ ಬೇರೆ ಬೇರೆ ಡಿವಿಷನ್ಸ್ ಇದಾವೆ ಸರ್. ಇದು ಫುಡ್ ಕ್ವಾಲಿಟಿ ಅಶ್ಯೂರೆನ್ಸ್ ಇದೆ, ಅದನ್ನು ಹೇಳ್ಕೊಡ್ತೀವಿ. ಯಾವ ಥರ ಕ್ವಾಲಿಟಿ ಇರಬೇಕು, ಫುಡ್ ಕ್ವಾಲಿಟಿ ಎಷ್ಟು ಕೌಂಟ್ಸ್ ಇರಬೇಕು, ಎಷ್ಟಿದ್ರೆ ಹಾಳಾಗಿರ್ತದೆ, ಆ ಥರ ಹಿಂದೆ. ಮತ್ತು ಇಂಜಿನಿಯರಿಂಗ್ ಸೆಕ್ಷನ್ ಒಂದಿದೆ ಸರ್. ಸೊ ಅದರಲ್ಲಿ ಬೇರೆ ಬೇರೆ ಮೆಕ್ಯಾನಿಕ್ಸ್ ರಿಲೇಟೆಡ್ ಟು ಹಾರ್ಟಿಕಲ್ಚರ್, ಏನೇನು ಈಗ ಸೀಡ್ ಡ್ರಿಲ್ ಇರ್ಬೋದು ಅಥವಾ ಸಣ್ಣ ಮೋಟರ್ ಇರ್ಬೋದು ಅಥವಾ ಸಣ್ಣ ಟ್ರ್ಯಾಕ್ಟರ್ ಇರ್ಬೋದು, ಅದು ಇಂಟರ್ ಕಲ್ಟಿವೇಷನ್ ಅಂತೀವಿ ನಾವು, ಕಳೆಗಳನ್ನ ತೆಗೆಯೋದು ಯಾವ ಥರ ಅಂತಿರ್ಬೋದು, ಅವುಗಳ ಬಗ್ಗೆನೂ ಅದರಲ್ಲಿ ಹೇಳ್ಕೊಡ್ತೀವಿ ಸರ್. ಅದರಲ್ಲಿ ಮತ್ತು ಇನ್ನೊಂದು 2 ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳು ಇದಾವೆ, ಅವೆಲ್ಲ ಸೇರಿಬಿಟ್ಟು ನಮ್ಮ ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್ ಒಟ್ಟಿಗೆ ಬರ್ತದೆ ಸರ್. ತಾವು ಈ ಕೃಷಿ ಸೂಕ್ಷ್ಮಾಣುಜೀವಿ ಶಾಸ್ತ್ರದ ಅಧ್ಯಯನ ಮಾಡಿದ್ರೆ, ಎನ್ವಿರಾನ್ಮೆಂಟಲ್ ಸೈನ್ಸ್ ಕೂಡ ತಾವು ಓದಿದ್ರಿ, ಅಂದ್ರೆ ಈ ಕೃಷಿ ಸೂಕ್ಷ್ಮಾಣುಜೀವಿ ಶಾಸ್ತ್ರ ಅಂತಂದ್ರೆ ಅದರಲ್ಲಿ ಅಂದ್ರೆ ಅಗ್ರಿಕಲ್ಚರ್ಲಿ ಮತ್ತೆ ಹಾರ್ಟಿಕಲ್ಚರ್ ಇಂಪಾರ್ಟೆಂಟ್ ಮೈಕ್ರೋ ಆರ್ಗಾನಿಸಮ್ಸ್ ಇರ್ತವೆ. ಸೊ ಮೈಕ್ರೋ ಆರ್ಗಾನಿಸಮ್ಸ್ ಮಣ್ಣಲ್ಲೂ ಇರ್ತದೆ, ನಾವೇನು ಆಹಾರ ತಗೊಳ್ತೀವಿ ಅದರಲ್ಲೂ ಇರ್ತದೆ, ನೀರಿನಲ್ಲೂ ಇರ್ತದೆ, ಮತ್ತೆ ಗಾಳಿಲೂ ಇರ್ತದೆ. ಸೊ ಇವುಗಳಲ್ಲಿ ಮೇನ್ ನಾವು ಆರ್ಗಾನಿಸಮ್ಸ್ ನ ತಕೊಂಡು ಯಾವ ತರ ನಾವು ಅದನ್ನ ಕನ್ವರ್ಟ್ ಮಾಡ್ಬೋದು ವೈನ್ ಜೆಲಾಟಿನ್ಗಳಿರ್ಬೋದು ಅಥವಾ ಇದು ವಿವಿಧ ರೀತಿಯ ಜ್ಯೂಸ್ಗಳು ಫರ್ಮೆಂಟೇಷನ್ ಅಂತೀವಿ ಅವುಗಳು ಬರ್ತವೆ ಅದರಲ್ಲಿ. ನಂತರ ಬಯೋ ಫರ್ಟಿಲೈಸರ್ಸ್ ಅಂತ ಇರ್ತವೆ ಸರ್, ಅವುಗಳು ನಮ್ಮ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ಗೆ ಭಾಳ, ನೀವೇನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರಲ್ಲ ಅದರಲ್ಲಿ ಅದು ವೆರಿ ವೆರಿ ಇಂಪಾರ್ಟೆಂಟ್. ಕಾಂಪೋಸ್ಟ್ ವಿವಿಧ ರೀತಿಯ ಕಲ್ಚರ್ಗಳು ಇರ್ತವೆ, ಅವುಗಳೆಲ್ಲ ನಾವು ಉಪಯೋಗಿಸೋದು ಯಾವ್ಯಾವ ಕ್ರಾಪ್ಗಳಲ್ಲಿ ಉಪಯೋಗಿಸಿದ್ರೆ ಯಾವ ಥರ ನಮಗೆ ಇಳುವರಿ ಬರ್ತದೆ ಅವುಗಳನ್ನೆಲ್ಲ ನಾವು ಮಾಡಿಸ್ತೀವಿ ಸರ್. ಟ್ರೈಕೋಡರ್ಮ ಇರ್ಬೋದು, ಸುಡೋಮೋನಸ್ ಫ್ಲೋರೆಸೆನ್ಸ್ ಇರ್ಬೋದು, ಸುಡೋಮೋನಸ್ ಟ್ರೈಟಾ ಅಂತೀವಿ, ಫಾಸ್ಫೇಟ್ ಸಾಲ್ಬಲೈಸರ್ ಇರ್ತದೆ, ಪ್ಲಾಂಟ್ ಗ್ರೋತ್ ಪ್ರೊಮೋಟರ್ಸ್ ಇರ್ತವೆ. ಸೊ ಎಲ್ಲ ರೀತಿಯ ಮತ್ತೆ ಬಯೋ ಕಂಟ್ರೋಲ್ ಆರ್ಗಾನಿಸಮ್ಸ್ ಅಂತಾನು ಇರ್ತವೆ. ಸೊ ಅವುಗಳು ಏನ್ ಮಾಡ್ತವೆ ಅಂತಂದ್ರೆ ರೋಗನ ತಡೆಯುವುದು ಮಾತ್ರ ಅಲ್ಲದೆ ಗಿಡಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಕೊಡ್ತಾರೆ ಸರ್ ಅದು. ಸೊ ದಟ್ಸ್ ಕಾಲ್ಡ್ ಹೋಸ್ಟ್ ಪ್ಲಾಂಟ್ ರೆಸಿಸ್ಟೆನ್ಸ್ ಅಂತಾನು ಇರ್ಬೋದು. ಸೊ ಆತರ ಮತ್ತೆ ಅವು ಪ್ಲಾಂಟ್ ಗ್ರೋತ್ ಪ್ರೊಮೋಟಿಂಗ್ ಸಬ್ಸ್ಟೆನ್ಸಸ್ ಗಳನ್ನು ಇಂಡೋಲೆಸಿಟಿಕ್ ಆಸಿಡ್ ಅಂತೀವಿ, ಎಥಿಲಿನ್ ಅಂತೀವಿ, ಸೈಟೋಕೈನಿನ್ ಅಂತ, ಅವುಗಳನ್ನೆಲ್ಲ ಅದು ಉತ್ಪತ್ತಿ ಮಾಡುತ್ತೆ ಜಿಬ್ಬರೆಲೆನ್ಸ್. ಸೊ ಅದು ಗಿಡದ ಸರ್ವತೋಮುಖ ಅಭಿವೃದ್ಧಿಗೂ ಕೂಡ ಅದು ಸಹಕಾರಿಯಾಗ್ತದೆ ಸರ್. ಅದೇ ವಿಕ್ರಮ ಪಣ್ಣ ಅವರೇ, ಮೊದಲು ಯಾಕಂದ್ರೆ ಸಾವಯವ ಕೃಷಿ ಮಾಡ್ಬೇಕಿದ್ರೆ ಎತ್ತುಗಳನ್ನ ಉಪಯೋಗ ಮಾಡ್ತಾ ಇದ್ರು, ಈಗೆಲ್ಲ ಟ್ರಾಕ್ಟರ್ ಬಂದಾವ ಸರ್, ಆಮೇಲೆ ಸಗಣಿ ಗೊಬ್ಬರ ಅಂದ್ರೆ ಸಾವಯವ ಗೊಬ್ಬರ ಸರಿಯಾಗಿ ಹಾಕ್ತಿದ್ರು. ಹೀಗಾಗಿ ಅಲ್ಲಿ ಸೂಕ್ಷ್ಮ ಜೀವಿಗಳು ಬಹಳ ಇರ್ತಿತ್ತು, ಎರೆಹುಳುಗಳು ಯಥೇಚ್ಛವಾಗಿ ಸಿಗ್ತಿತ್ತು. ಈಗ ಮಣ್ಣು ಬಿರಿತಾ ಇದೆ ಅಂದ್ರೆ ಮಳೆ ಇಲ್ಲ ಅಂದ್ರೆ ಅದು ಗಟ್ಟಿ ಆಗ್ಬಿಡ್ತದೆ, ಎರೆಹುಳು ಸಿಗೋದೇ ಇಲ್ಲ, ಮಣ್ಣು ಪಳ್ಳಾಗೋದೇ ಇಲ್ಲ. ಅದಕ್ಕೆ ಅವಾಗ ಈ ಸೂಕ್ಷ್ಮ ಜೀವಿಗಳು ಏನು ಯಥೇಚ್ಛವಾಗಿ ಸಿಗ್ತಿದ್ವಲ್ಲ, ಈಗೆಲ್ಲ ಕಡಿಮೆ ಆಗಿದೆ, ಸ್ವಲ್ಪ ಕಡಿಮೆ ಆಗಿದೆ ಸರ್. ಅಂದ್ರೆ ಈಗ ನೀವು ಮಣ್ಣಲ್ಲಿ ನೀವು ಎರೆಹುಳು ಜಾಸ್ತಿ ಕಂಡ್ರೆ 100% ಶ್ಯೂರ್ ಆ ಮಣ್ಣು ಫಲವತ್ತಾಗಿದೆ ಅನ್ನೋದು ಫಿಕ್ಸ್ ಸರ್. ಅದು ಈಗ ಅವುಗಳ ಪಾಪ್ಯುಲೇಷನ್ ಕಡಿಮೆನೆ ಆಗ್ತಾ ಬಂದಿದೆ ಇತ್ತೀಚೆಗೆ, ನಾವು ನಮ್ಮ ಮಣ್ಣ ಸರಿಯಾಗಿ ನೋಡ್ಕೋತಾ ಇಲ್ಲ. ನೀವಾಗ್ಲೇ ಹೇಳದಾಗೆ ಇಂಡಿಸ್ಕ್ರಿಮಿನೇಟ್ ಯೂಸ್ ಆಫ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಅಂಡ್ ಪೆಸ್ಟಿಸೈಡ್ಸ್ ಅಂತೀವಿ. ಸೊ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿನೇ ನಾವು ಹಾಕ್ತಾ ಇದ್ದೀವಿ ಇವುಗಳನ್ನೆಲ್ಲ. ಸೊ ಅವುಗಳಿಂದ ಏನಾಗ್ತಾ ಇದೆ, ಮಣ್ಣಿನ ಗುಣಮಟ್ಟ ಎಲ್ಲ ಹೋಗ್ತಾ ಇದೆ ಸರ್. ಸೊ ಏನೇನು ಬೆನಿಫಿಷಿಯಲ್ ಆರ್ಗ್ಯಾನಿಸಮ್ಸ್ ಇದೆ ಅವುಗಳು ಕೂಡ ಸಾಯ್ತಾ ಇದ್ದಾವೆ. ಸೊ ಇವುಗಳನ್ನೆಲ್ಲ ಇದು ಮಾಡೋಕ್ಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಉತ್ತರ ಸರಿಯಾದ ಇದು ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಬಯೋ ಫರ್ಟಿಲೈಸರ್ ಇರ್ಬೋದು, ನೀಮ್ ಕೇಕ್ ಇರ್ಬೋದು, ಇವುಗಳನ್ನೆಲ್ಲ ನಾವು ಉಪಯೋಗಿಸ್ಕೊಂಡು ಕಡಿಮೆ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸ್ತಾ ಮಾಡಿದ್ರೆ ಮಣ್ಣಿನ ಗುಣಮಟ್ಟ ಮತ್ತು ನಮ್ಮ ಆದಾಯನೂ ಹೆಚ್ಚಾಗ್ತದೆ. ಮತ್ತು ನೀವು ಫುಡ್ ಅಡಲ್ಟ್ರೇಷನ್ ಅಂತ ಏನು ಹೇಳ್ತೀವಿ ಅವುಗಳು ಕೂಡ ಕಡಿಮೆ ಆಗ್ತವೆ. ಈಗ ಏನಾಗ್ತದೆ, ನಾವು ಜಾಸ್ತಿ ಆಗ್ತಾ ಇರುವಾಗ ಅವು ನಾವೇನು ತಿಂತೀವಿ ಆಹಾರ ಅವುಗಳು ಕೂಡ ಬರ್ತವೆ, ಅವುಗಳ ಕಾನ್ಸಂಟ್ರೇಷನ್ ಹೆಚ್ಚಾಗಿ ನಾವು ಹಾಕಿರೋದ್ರಿಂದ. ಸೊ ಅದನ್ನೆಲ್ಲ ಕಡಿಮೆ ಮಾಡ್ಬೋದು ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆ ಹೋದ್ರೆ. ಖಂಡಿತವಾಗಿ, ವಿಶೇಷವಾಗಿ ನಿಮ್ಮ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅನ್ನ. ಹೌದು ಸರ್, ಈಗ ತಿನ್ನುವಂತದೇ ಇರ್ತದೆ ಸರ್, ಹಣ್ಣು ಹಂಪಲುಗಳು, ತರಕಾರಿ ಆಗಿರ್ಬೋದು, ನೇರವಾಗಿ ತಿನ್ನುವಂತವ್ ಇರ್ತಾವ. ಹೌದು ಸರ್, ಅವುಗಳಿಗೆ ನಾವು ಈ ಸಾವಯವ ರೀತಿಯಿಂದ ಬೇಸಾಯ ಮಾಡಿದಾಗಲೇ ಅನುಕೂಲ. ಸೂಕ್ಷ್ಮ ಜೀವಿಗಳು ಮಣ್ಣಲ್ಲಿ ಸಿಕ್ಕಾಗ ಅವು ಫಲವತ್ತಾಗಿ ಮಣ್ಣಿರ್ತದ, ಆಮೇಲೆ ಅವುಗಳು ಬಹಳ ರುಚಿಕಟ್ಟಾಗಿ ನಾವು ತರಕಾರಿಗಳನ್ನು ಬೆಯಬಹುದು, ಅಲ್ಲ ಬೆಳಿಬಹುದು, ಮತ್ತೆ ಹಣ್ಣುಗಳು ಕೂಡ ಗುಣಮಟ್ಟ ಚಲೋ ಆಗ್ತದೆ. ಬಿಜಾಪುರ ಬಾಗಲಕೋಟೆ ಕಡೆ ಡೆಫಿನೆಟ್ಲಿ ಅತ್ಯುತ್ತಮವಾಗಿ ಇನ್ನು ಕೂಡ ಒಂದು ಈಗ ನಾವು ಗುಣಮಟ್ಟ ಅಂದ್ರೆ ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್, ಇವು ಫಂಜಿಸೈಡ್ ಎಲ್ಲ ಹೊಡೆಯೋದು ಯಾವ್ದು ಅಂತಂದ್ರೆ ಗ್ರೇಪ್ಸ್ ಒಂದು, ದ್ರಾಕ್ಷಿ, ನಂತರ ಕಾಟನ್, ಅವುಗಳಿಗೆ ಬಹಳನೇ ಹೊಡಿತಾರೆ ಸ್ಪ್ರೇಗಳು ಹೆಚ್ಚೆಚ್ಚು. ಸೊ ಡೆಫಿನೆಟ್ಲಿ ಆ ದ್ರಾಕ್ಷಿಲಿ ಕೆಮಿಕಲ್ ಇದ್ದೇ ಇರ್ತದೆ ಸರ್ ಅದು ನಾವು ಟೆಸ್ಟ್ ಮಾಡಿದ್ರೆ. ಸೊ ಅಂತ ಕ್ರಾಪ್ಗಳಲ್ಲಿ ನಾವು ಅಟ್ಲೀಸ್ಟ್ ಸಾವಯವ ಮಾಡಿದ್ರೆ ಇನ್ನೂ ಸುಧಾರಣೆ ಬರ್ತದೆ ಮತ್ತೆ ಇರಲ್ಲ ಸರ್ ದ್ರಾಕ್ಷಿಗಳ. ಈಗ ನಮ್ಮ ಚಿಪ್ಪಣಬೆ ಬೇಸಾಯ ಮತ್ತು ಮೌಲ್ಯವರ್ಧನೆ ಬಗ್ಗೆ ನಾವು ಚರ್ಚೆ ಮಾಡೋಣ. ಡಾಕ್ಟರ್ ವಿಕ್ರಮ್ ಅಪ್ಪಣ್ಣವರೇ, ಈ ಚಿಪ್ಪಣಬೆ ಹೆಂಗಿರ್ತದೆ, ಏನದು ಅಂದ್ರೆ ಯಾವ ರೀತಿ ಅದಕ್ಕೆ ಮಾರುಕಟ್ಟೆ ಹೆಂಗಿದೆ? ಸರ್, ಚಿಪ್ಪಣಬೆ ಅಂತಂದ್ರೆ ಇದು ಒಂದು ಶಿಲೀಂಧ್ರ ಸರ್, ಅಣಬೆ ಅಂದ್ರೆ ಶಿಲೀಂಧ್ರ, ಫಂಗಸ್ ಅಂತ ಏನ್ ಹೇಳ್ತೀವಿ ನಾವು, ಆಸ್ಟರ್ ಮಶ್ರೂಮ್, ಆಸ್ಟರ್ ಮಶ್ರೂಮ್ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ಮತ್ತೆ ನಿಮ್ಗೆ ಈಗಾಗಲೇ ಗೊತ್ತು, 5 ವರ್ಷದಿಂದ ಕೋವಿಡ್ ಆದಲ್ಲಿಂದ ಜನರು ಅಣಬೆ ತಿನ್ನೋದು ಹೆಚ್ಚು ಮಾಡ್ಕೊಂಡಿದೆ, ಮೊದಲು ಅಷ್ಟು ಪಾಪ್ಯುಲರ್ ಇರಲಿಲ್ಲ. ಸೊ ಈಗ ಅದರಲ್ಲಿ ಎಲ್ಲಾ ತರದ ಜನರನ್ನು ಅಣಬೆ ತಕೊಂಡು ಅಂದ್ರೆ ರೊಕ್ಕ ಕೊಟ್ಟು ಖರೀದಿ ಮಾಡ್ಕೊಂಡು ತಿಂತಾರೆ. ಮೊದಲು ಏನಿದ್ರೆ ಹುತ್ತದಗಳಿರ್ಬೋದು, ಮರದ ರೆಂಬೆಗಳಿರ್ಬೋದು, ಅದರಲ್ಲೆಲ್ಲ ಸಿಕ್ತಿದ್ದು ತಕೊಂಡು ತಿನ್ನೋರು. ಬಟ್ ಈಗ ಏನಾಗಿದೆ, ರೊಕ್ಕ ಕೊಟ್ಟು ತಗೊಂಡು ತಿನ್ನಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಅದರ ಇಂಪಾರ್ಟೆನ್ಸ್ ಜನಕ್ಕೆ ಗೊತ್ತಾಗಿದೆ, ಯಾಕಂದ್ರೆ ಅದರ ಸಾಕಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಇದ್ದಾವೆ. ಈಗ ನಾವು ಪ್ರೆಗ್ನೆಂಟ್ ವಿಮೆನ್, ಗರ್ಭಿಣಿ ಹೆಂಗಸರಿಗೆ ಫೋಲಿಕ್ ಆಸಿಡ್ ಅಂತ ಟ್ಯಾಬ್ಲೆಟ್ ತಗೊಳ್ತಾರೆ ರಕ್ತ ಹೆಚ್ಚಾಗಲಿ ಅನ್ಕೊಂಡು. ಸೊ ಅದರ ಬದಲು ಅಣಬೆನೆ ತಿಂದ್ರೆ ಆಹಾರದಲ್ಲಿ ಅವರು ಉಪಯೋಗಿಸ್ಕೊಂಡ್ರೆ, ಅಣಬೆ ಪಲ್ಯ ಅಥವಾ ಸಾಂಬಾರು ಅಥವಾ ಮಾಡ್ಕೊಂಡು ತಿಂದ್ರೆ ಫೋಲಿಕ್ ಆಸಿಡ್ ಅಂಶ ಅದರಲ್ಲಿ ಹೆಚ್ಚಾಗಿದೆ. ನಂತರ ಪ್ರೋಟೀನ್ ಕೂಡ ಅದರಲ್ಲಿ ಹೆಚ್ಚು, ಕೊಲೆಸ್ಟ್ರಾಲ್ ಇಲ್ಲ ಏನು, ಫ್ಯಾಟಿನ ಅಂಶನೂ ಕಡಿಮೆ ಇದೆ. ನಂತರ ಬೊಜ್ಜು ಜಾಸ್ತಿ ಇರೋವರೆಗೂ ಕೂಡ ಇದು ಉತ್ತಮ ಆಹಾರ. ಹಾರ್ಟ್ ಅಟ್ಯಾಕ್ ಆಗೋದು ಕಡಿಮೆ ಆಗ್ತದೆ, ನಂತರ ಕ್ಯಾನ್ಸರ್ ಬರೋದು ಕಡಿಮೆ ಆಗ್ತದೆ ಸರ್. ಮತ್ತೆ ಇದು ಶುಗರ್ ಪೇಷಂಟ್ಸ್ಗಳಿಗೆ ಕೂಡ ಇದು ಉತ್ತಮ ಆಹಾರ. ಮತ್ತೆ ವಿಟಮಿನ್ಸ್ಗಳು ಹೆಚ್ಚಾಗಿದ್ದಾವೆ, ಅಮಿನೋ ಆಸಿಡ್ಸ್ಗಳಿದ್ದಾವೆ, ನೈಟ್ರೋಜನ್ನು ಅವೆಲ್ಲ ಕಂಟೆಂಟ್ಸ್ಗಳು ಹೆಚ್ಚಾಗಿದ್ದಾವೆ. ಸೊ ಅದರಿಂದ ನೀವು ಅಣಬೆನ ತಿನ್ನೋದು ಉತ್ತಮ. ಮತ್ತೆ ನಾನು ಅಣಬೆ ಬೇಸಾಯ ನಮ್ಮ ರೈತ ಬಾಂಧವರು ಯಾಕೆ ಮಾಡಬೇಕು ಅಂತಂದರೆ, ಮುಖ್ಯವಾಗಿ ರೈತರು ಮತ್ತೆ ಈ ಹಳ್ಳಿಗಳಲ್ಲಿ ಏನಿದೆ ನಿರುದ್ಯೋಗಿ ಯುವಕರು ಇರ್ತಾರೆ, ಮತ್ತೆ ರೈತ ಮಹಿಳೆ ಅವರು ಕೆಲಸ ಮಾಡಲ್ಲ, ಅವರ ಯಜಮಾನರು ಮಾಡ್ತಾರೆ. ಸೊ ಮನೇಲಿರ್ತಾರೆ ಅವರು, ಅವರಿಬ್ರು ಕೂಡ ಇದನ್ನು ಸಹಕೃಷಿಯಾಗಿ ಮಾಡ್ಕೋಬಹುದು. ಮತ್ತೆ ಇದನ್ನು ಮಾಡಲಿಕ್ಕೆ ನಿಮಗೆ ಇದು ಗದ್ದೆ ಬೇಕಾಗಿಲ್ಲ, ಮತ್ತೆ ವರ್ಷವಿಡಿ ಇದನ್ನು ಬೆಳಿಬಹುದು ಚಿಪ್ಪಣಬೆನ. ಮತ್ತೆ ರೋಗ ರುಜಿನಗಳಿಗೆ ಬಾಧೆಗಳಿಗೆ ಸಿಗೋದು ಇದು ಬಹಳ ಕಡಿಮೆ. ನಂತರ ದಿನದಲ್ಲಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು, ನೀವು ಇದನ್ನು ನೋಡ್ಕೋಬಹುದು. ಇವೆಲ್ಲ ಕಾರಣಗಳಿಂದ ಅಣಬೆ ಬೇಸಾಯ ಮಾಡೋದು ಉತ್ತಮ ಅಂತ ನಾನು ಹೇಳ್ತೀನಿ. ನಂತರ ಇದನ್ನು ಬೆಳೆಸಲಿಕ್ಕೆ ನಿಮಗೆ ಮುಖ್ಯವಾಗಿ ತ್ಯಾಜ್ಯ ವ್ಯವಸ್ಥೆಗಳು, ರೈತರಿಗೆ ತ್ಯಾಜ್ಯ ವ್ಯವಸ್ಥೆಗಳು ಸಿಗ್ತದೆ. ಕಬ್ಬಿನ ತರಗಿರ್ಬೋದು, ಅಡಿಕೆ ಸಿಪ್ಪೆ ಇರ್ಬೋದು, ಇಲ್ಲ ರಾಗಿ ಇದು ಹುಲ್ಲು, ಭತ್ತದ ಹುಲ್ಲು, ಜೋಳದ ಹುಲ್ಲು, ಇವುಗಳನ್ನ ಉಪಯೋಗಿಸಿ ನೀವು ಅಣಬೆನ ಬೆಳೆಸಬಹುದು. ಅದು ಒಂದು ಅಂಗ ಇದರದು. ನಂತರ ಅಣಬೆ ಬೀಜ, ಅಣಬೆ ಬೀಜ ಕೂಡ ನಿಮಗೆ ಸಾಕಷ್ಟು ಜಾಗದಲ್ಲಿ ಸಿಗುತ್ತೆ, ಪ್ರೈವೇಟ್ ಕಡೆನೂ ಸಿಗುತ್ತೆ, RSK ಗಳಲ್ಲೂ ಸಿಗುತ್ತೆ. ನಂತರ ಇವರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗಳನ್ನು ಅವರು ಕೂಡ ಇದನ್ನು ಮಾರ್ತಾರೆ. ಅಣಬೆ ಬೀಜನ ನಾವು ಸ್ಪಾನ್ ಅಂತ ಕರಿತೀವಿ ನಾವು. ನಂತರ ಪ್ಲಾಸ್ಟಿಕ್ ಬ್ಯಾಗ್ಗಳು, PP ಕವರ್ಸ್ ಅಂತೀವಿ, ಅದು 12-18 inch ಸೈಜ್ ಉಪಯೋಗಿಸ್ಬೇಕು. ಸೊ ಈ ಭತ್ತದ ಹುಲ್ಲಿನ ಏನಿರ್ತದೆ ಅದನ್ನ ನೀವು 1-3 inch ತುಂಡಾಗಿ ನಾವು ಫಸ್ಟ್ ಕತ್ತರಿಸಬೇಕಾಗುತ್ತೆ ಸರ್ ಇದನ್ನ. ನಂತರ ಅದನ್ನು ನಾವು ನೀರಿನಲ್ಲಿ ನೆನೆಸಬೇಕು 1-5 ಗಂಟೆ. ಸೊ ಏನಾದರೂ ಕ್ರಿಮಿಕೀಟಗಳು ಇರ್ತವೆ ಅವೆಲ್ಲ ನೀರಿನಲ್ಲಿ ಬರ್ತದೆ. ಸೊ ನೀರಿನಲ್ಲಿ ಬಂದ ನಂತರ ನಾವು ಅದನ್ನು 1/2 ಗಂಟೆ ನೀರಿನಲ್ಲಿ ಕುದಿಸಿ ಬೇಯಿಸಬೇಕು. ಬೇಯಿಸಿದ ನಂತರ ನಾವು ಜರಡಿಲಿ ಹರಡಬೇಕು. ಹರಡಿದ ನಂತರ ಅದು ಒಣಗಬೇಕು. ಒಣಗಿದ ನಂತರ ಅದರಲ್ಲಿ ಮಾಯಿಶ್ಚರ್ ಎಷ್ಟಿರಬೇಕು ಅಂತಂದ್ರೆ, ನೀವು ಒಂದು ಹಿಡಿ ನೀವು ಹುಲ್ಲು ಬೇಯಿಸಿದ ಹಿಂಡಿದ್ರೆ ನೀರು ಸೋರಬಾರದು, ಅದು ಎಕ್ಸಾಕ್ಟ್ ಅಥವಾ ರೈಟ್ ಮಾಯಿಶ್ಚರ್ ಅಂತ ನಾವು ಹೇಳ್ತೀವಿ. ನಂತರ ನಾವು ಏನು PP ಕವರ್ ತಗೊಂಡಿದ್ದೀವಿ, ಆ PP ಕವರ್ನಲ್ಲಿ ಫಸ್ಟ್ 1-3 inch ಈ ಭತ್ತದ ಹುಲ್ಲು ಏನು ಬೇಯಿಸಿರ್ತೀವಿ ಅದನ್ನ ಹಾಕ್ಬೇಕು ನಾವು 1-3 inch. ನಂತರ ಅಣಬೆ ಬೀಜ ಏನಿರ್ತದೆ, ಅಣಬೆ ಬೀಜನ ಸೈಡ್ನಲ್ಲಿ ಕವರ್ನಲ್ಲಿ ಹಾಕ್ತೀವಿ ಸರ್. ಅದೇ ರೀತಿ ಫಸ್ಟ್ ಪದರ ಭತ್ತದ ಹುಲ್ಲು, ನಂತರ ಅಣಬೆ ಬೀಜ. ಸೊ ಈ ರೀತಿ ಪದರ ಪದರ ಮಾಡಿಕೊಂಡು ನಾನು 12-18 inch ಏನು PP ಕವರ್ ಹೇಳಿದ್ನಲ್ಲ ಅದು 1/3 ಭಾಗ ತುಂಬುವಷ್ಟು ನಾವು ಮಾಡಬೇಕು. ಪದರ ಪದರ ಮಾಡಿದ ನಂತರ ನಾವು ಆ ಬ್ಯಾಗ್ನ ಕಟ್ತೀವಿ. ಕಟ್ಟಿದ ನಂತರ ಆ ಬ್ಯಾಗ್ನ ಸುತ್ತ 1-7 ರಂಧ್ರಗಳನ್ನ ಮಾಡ್ತೀವಿ. ಯಾಕೆ ರಂಧ್ರಗಳನ್ನ ಮಾಡ್ತೀವಿ ಅಂತಂದ್ರೆ, ಈ ಚಿಪ್ಪು ಅಣಬೆ ಇದೆಲ್ಲ ಅದು ಶಿಲೀಂಧ್ರ ಅಂತ ಹೇಳಿದೆ ನಾನು, ಅದು ಉಸಿರಾಡಬೇಕು. ಉಸಿರಾಡಕ್ಕೆ ನಾವು ಆ ರಂಧ್ರಗಳನ್ನ ಮಾಡ್ತೀವಿ. ರಂಧ್ರಗಳನ್ನ ಮಾಡಿ ಈ ಅಣಬೆನ ಯಾವ ತರ ನಾವು ಬೆಳೆಸಬಹುದು ಅಂತಂದ್ರೆ, 3-4 ವಿಧಾನ ಇದೆ. ಒಂದು, ಈ ಹಲಗೆಗಳನ್ನು ಮರದ ಹಲಗೆಗಳನ್ನು ನೆಲದಲ್ಲಿ ಹಾಕಿ ಸರ್, ಅದ್ರ ಮೇಲೆ ಈ ಬ್ಯಾಗ್ಗಳನ್ನ ಇಡಬಹುದು, ಅದು ಒಂದು ವಿಧಾನ. ಎರಡನೇ ವಿಧಾನ, ಬಿದಿರಿನ ಸ್ಟ್ಯಾಂಡ್ಗಳು ಇರ್ತಾವಲ್ಲ, ಸ್ಟ್ಯಾಂಡ್ಗಳ ಮೇಲೆನೂ ಇಟ್ಟು ನಾವು ಬೆಳೆಸಬಹುದು. ಮೂರನೇ ವಿಧಾನ ಅಂತಂದ್ರೆ ಹಗ್ಗ ಇರ್ತದಲ್ಲ, ರೋಪ್, ಹಗ್ಗನ ನೇತಾಕ್ಬಿಟ್ಟು ಅದರಲ್ಲೂ ಕೂಡ ನಾವು ಕೂರಿಸಿಡಬಹುದು. ಇವು 3 ವಿಧಾನ. ಸಾಕಷ್ಟು ಅಂದ್ರೆ ವೈವಿಧ್ಯಮಯವಾಗಿದೆ, ಬಹಳ ಆಸಕ್ತಿದಾಯಕವಾಗಿದೆ. ಹಾ, ಬೆಳೆಸಿ ಇದಕ್ಕೇನು ಭೂಮಿ ಬೇಕಂತೇನಿಲ್ಲ, ಏನು ಬೇಕಾಗಿಲ್ಲ ಸರ್, ಭೂಮಿಯಲ್ಲಿ ಬೆಳೆಯುವುದಿಲ್ಲ. ಬೆಳೆಯುವುದಿಲ್ಲ. ಸೊ ಬ್ಯಾಗ್ನಲ್ಲಿ ನಾವು ಬೆಳಿತೀವಿ. ಸೊ ಅದಾದ ನಂತರ ನಾವು ಬ್ಯಾಗ್ ಮಾಡಿದ ಮೇಲೆ ಡೈಲಿ ನಾವು ಅದಕ್ಕೆ ನೀರು ಸ್ಪ್ರೇ ಮಾಡಂಗಿಲ್ಲ. ಈ ಒಂದು ಕೋಣೆಯಲ್ಲಿ ನಾವು 1 ಕಿಟಕಿ ಬೆಳಕು ಬಿಟ್ಟರೆ ಸಾಕು. ಸೊ ಬೇರೆ ಎಲ್ಲ ಕ್ಲೋಸ್ ಮಾಡಿಕೊಂಡು ನಂತರ ನಿಮಗೆ ಈ ಅಣಬೆ ಬೆಳೆಸಲು ಮೇನ್ ಬೇಕಾಗಿರೋದು 1, ಆರ್ದ್ರತೆ, ರಿಲೇಟಿವ್ ಹ್ಯೂಮಿಡಿಟಿ ಅಂತೀವಿ, ಇನ್ನೊಂದು ಉಷ್ಣಾಂಶ. ಸೊ ಈ ಚಿಪ್ಪಣಬೆಗೆ 80-95% ಆರ್ದ್ರತೆ ಬೇಕು, ನಂತರ ಉಷ್ಣಾಂಶ 20-30 degrees. ಸೊ ನಮ್ಮ ನಾರ್ಮಲ್ ಏನ್ ಟೆಂಪರೇಚರ್ ಇದೆ ಅದರಲ್ಲಿ ಬೆಳಿಬಹುದು ಅದನ್ನ. ಸೊ ಈ ಆರ್ದ್ರತೆ ಮಾಡ್ಲಿಕ್ಕೆ ನಾವು ಗೋಣಿತಾಟಗಳನ್ನ ಹಾಕಬೇಕಾಗ್ತದೆ. ಗೋಣಿತಾಟ ಹಾಕಿದ್ರೆ ನಿಮ್ಮ ರೂಮಿನ ಆರ್ದ್ರತೆ, ರಿಲೇಟಿವ್ ಹ್ಯೂಮಿಡಿಟಿ ಏನಿದೆ ಕರೆಕ್ಟ್ ಆಗುತ್ತೆ. ಸೊ ಇವೆರಡು ಸರಿ ಇದ್ರೆ ಸರ್, 16-20 ದಿವಸಕ್ಕೆ ನೀವು ಅಣಬೆ ಬೀಜ ಏನು ನೀವು ಬ್ಯಾಗ್ಗಳಲ್ಲಿ ಹಾಕಿದ್ದೀರಾ ಅದು ಡೆಫಿನೆಟ್ಲಿ ಮೊಳಕೆ ಹೊಡಿತದೆ. ಇದುವರೆಗೆ ಚಿಪ್ಪಣಬೆ ಬೇಸಾಯ ಹಾಗೂ ಮೌಲ್ಯವರ್ಧನೆ ಈ ಕುರಿತು ಹಾವೇರಿಯ ದೇವಿ ಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ವಿಕ್ರಮ್ ಅಪ್ಪಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಶರಣಬಸವ ಚೋಳಿನ್. ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಜನಪದ ಸಂಗೀತ ಕಾರ್ಯಕ್ರಮ. ಜಮಖಂಡಿಯ ಸಂಗಯ್ಯ ಗೋಶಿರಯ್ಯ ಪೂಜಾರ್ ಹಾಗೂ ಸಂಗಡಿಗರಿಂದ ಕರಡಿ ಮಜಲು.